ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042853 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇಷ್ಟು ದಿನ ಬರೀ ಕಥೆಯನ್ನ ಅಲ್ಲಿ ಇಲ್ಲಿ ಕೇಳ್ತಾ ಇದ್ರಿ. ನೀವು ಯಾವ್ದಾದ್ರೂ ಕಥೆಯನ್ನ ಬರೆಯೋದಕ್ಕೆ ಟ್ರೈ ಮಾಡಿದ್ರಾ? ನೀವು ಪ್ರಯತ್ನ ಮಾಡೋದಾದ್ರೆ ನಿಮಗಿಲ್ಲಿ ಸುವರ್ಣ ಅವಕಾಶ ಇದೆ. ಕಥೆ ಥ್ರಿಲ್ ಆಗಿರಬಹುದು, ಹಾಸ್ಯ ಆಗಿರಬಹುದು, ಕಾಲ್ಪನಿಕ, ಪತ್ತೆದಾರಿ, ಯಾವುದಾದ್ರೂ ಆಗಿರಬಹುದು. ನೀವು ಮಾಡಬೇಕಾಗಿದ್ದು ಬಹಳ ಸಿಂಪಲ್. 500 ಪದಗಳ ಮಿತಿಯಲ್ಲಿ ಒಂದು ಸಣ್ಣ ಕಥೆಯನ್ನ ಬರೆದು ಕಳಿಸ್ಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, JPS ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577301. ನೀವು ಮೇಲ್ ಮಾಡೋದಾದ್ರೆ AIRBDVT@gmail.com ಇಲ್ಲಿಗೆ ಇಮೇಲ್ ಕೂಡ ಮಾಡಬಹುದು. ನೆನಪಿರಲಿ, ನೀವು ಬರೆದು ಕಳಿಸಬೇಕಾಗಿರೋದು January 25 ಒಳಗೆ. ವಿಜೇತರಾದ 3ರಿಗೆ February 7 ನಡೆಯುವ ವಜ್ರ ಮಹೋತ್ಸವದ ಸಮಾರಂಭದಲ್ಲಿ ಪುರಸ್ಕರಿಸಲಾಗುತ್ತೆ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಮಾದಪ್ಪನವರಿದ್ದಾರೆ. ಅಜ್ಜಂಪುರ ತಾಲೂಕು ಅರ್ಶಿನಘಟ್ಟ ಗ್ರಾಮದವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ವಿಕಸನ ಸಂಸ್ಥೆಯಲ್ಲಿ ಇವರು ಸೇವೆ ಸಲ್ಲಿಸುವುದು ಅಲ್ಲದೇನೆ ಈ ಒಂದು ಕೃಷಿಯ ಒಂದು ಮಾಹಿತಿ ಅಂದ್ರೆ ಸಾವಯವ ಕೃಷಿ ಬಗ್ಗೆ ಪ್ರಚಾರ, ಇದರ ಆಂದೋಲನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಲ್ಲದೇನೆ ಇವರು ಶೇಂಗಾ ಮತ್ತೆ ಈಗ ಸಿರಿಧಾನ್ಯಗಳು ಅಂತೀವಿ ಇದನ್ನ ಬೆಳೀತಾ ಇದ್ದಾರೆ. ಬನ್ನಿ ಇವರಿಂದ ಈ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ಸರ್, ನಾವು ಕಳೆದ ನಮ್ಮ ತಂದೆ ಮೊದಲು ಕೃಷಿ ಮಾಡ್ತಾ ಇದ್ರು. ಕೃಷಿ ಮಾಡ್ತಾ ಇದ್ರು ಅಂತಂದ್ರೆ ನಮ್ದು 5 ಎಕರೆ ಜಮೀನ್ ಇದೆ. ಆ ಜಮೀನಲ್ಲಿ ನಮ್ಮ ತಂದೆಯವರು ಅವಾಗ ಒಂದು ಸಾವಯವ ಕೃಷಿ ಮಾಡ್ತಿರ್ಲಿಲ್ಲ, ಒಂದು ರಾಸಾಯನಿಕ ಗೊಬ್ಬರವನ್ನ ಹಾಕೊಂಡು ಬೆಳೆಯನ್ನ ಮಾಡ್ತಾ ಇದ್ರು. ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದು, ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾಗ ನಮ್ಮ ತಂದೆಯವರು ಸ್ವಲ್ಪ ವಯಸ್ಸಾಗಿರಿಂದ ನಾನು ವಾಪಸ್ ಬಂದ್ಬಿಟ್ಟು ನಾನು ಕೃಷಿಯನ್ನ ಮಾಡಬೇಕು, ಸಾವಯವ ಕೃಷಿಯನ್ನು ಮಾಡಬೇಕು ಅಂತೇಳಿ ಬಂದೆ ಊರಿಗೆ. ಬಂದ್ಮೇಲೆ ನಾವು ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ಶೇಂಗಾ ಮತ್ತೆ ಸಾವೆ ಮತ್ತೆ ನವಣೆಯನ್ನ ಹಾಕಿ ಬೆಳೀತಾ ಇದ್ದೀನಿ. ಅದು ಯಾವ್ದಾದ್ರೆ ನಾವೇ ಮಾಡ್ತೀವಿ ಅಂತಂದ್ರೆ ಮುಂಗಾರು ಟೈಮಲ್ಲಿ ಒಂದ್ ಸ್ವಲ್ಪ ಅದನ್ನ ಮಾಗಿ ಉಳಿಮೆ ಅಂತೇಳಿ ಮಾಡ್ತೀವಿ. ಮಾಗಿ ಉಳಿಮೆಯನ್ನ ಮಾಡಿಬಿಟ್ಟು ಅದಕ್ಕೆ ನಾವು ಕುರಿ ಮಂದೆಗಳನ್ನ ಮೂಡ್ಲು ಸೀಮೆಯಿಂದ ಸಿರಾದಿಂದ ಕುರಿಗಳು ಬರ್ತವೆ, ಆ ಕುರಿ ಮಂದೆಯನ್ನ ನಿಲ್ಲಿಸಿ ಮತ್ತೆ ನಮ್ಮದೇ ಇರತಕ್ಕಂತ ಒಂದಿಷ್ಟು ಅಮೃತ್ ಮಾಲ್ ತಳಿಗಳನ್ನ ನಾವು ಇಟ್ಕೊಂಡಿದೀವಿ. ಅಮೃತ್ ಮಾಲ್ ತಳಿಗಳಿಂದ ನಮ್ದು ಪ್ರತಿ ವರ್ಷ ಒಂದು 5 ಟ್ರ್ಯಾಕ್ಟರ್ ಸಾವಯವ ಗೊಬ್ಬರ ಆಗುತ್ತೆ. ಆ ಗೊಬ್ಬರವನ್ನ ನಾವು ನಮ್ಮ ಜಮೀನುಗಳಿಗೆ ಹಾಕೊಂಡು ನಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದೀವಿ. ಮುಖ್ಯವಾಗಿ ಶೇಂಗಾವನ್ನ 1 ಎಕರೆಯಲ್ಲಿ ಹಾಕ್ತಿವಿ. ಅದ್ ಮಾಮೂಲು ನಮ್ಮ ತಂದೆಯವರು ಏನು ನಾಟಿ ತಳಿಗಳನ್ನ ಇಟ್ಕೊಂಡು ಬಂದಿದ್ರು ಅದೇ ತಳಿಯನ್ನ ನಾನು ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಾ ಇದೀನಿ. 1 ಎಕರೆಯಲ್ಲಿ 10 ಕ್ವಿಂಟಲ್ ಶೇಂಗಾವನ್ನ ನಾವು ಬೆಳಿತೀವಿ. ತುಂಬಾ ಚೆನ್ನಾಗಿ ಬೆಳಿತೀವಿ. ಅದು ಮತ್ತೆ ಚೆನ್ನಾಗಿ ಬೆಳೆಯೋದ್ರಿಂದ ನಾವು ಮಾರ್ಕೆಟ್ಗೆ ಬಿಟ್ಟಾಗ, ನಮಗೆ APMC ಮಾರ್ಕೆಟ್ ವಸ್ತುರದಲ್ಲಿದೆ, ಅಲ್ಲಿಗೆ ಬಿಟ್ಟಾಗ ನಮ್ದು ತುಂಬಾ ರುಚಿಕರ ಆಗಿರುತ್ತೆ ಮತ್ತೆ ತೂಕನು ಬರೋದ್ರಿಂದ ಆ ಒಂದು ಮಾರ್ಕೆಟ್ ಅಲ್ಲಿ ದಲ್ಲಾಳಿಗಳು ಬಂದು ಅದು ಶೇಂಗಾವನ್ನ ಸುಲ್ದು ನೋಡ್ತಾರೆ ಎಷ್ಟು ಚೆನ್ನಾಗಿದೆ ಕಾಯಿ ಅಂತೇಳಿ. ಅದು ಸುಲ್ದು ನೋಡಿದಾಗ ಒಳ್ಳೆ ಚೆನ್ನಾಗಿರುತ್ತೆ, ದಪ್ಪವಾಗಿರೋದ್ರಿಂದ ಅದು ನಮ್ಗೆ ಉತ್ತಮವಾಗಿರ್ತಕ್ಕಂಥ ರೇಟು ಸಹ ಸಿಗ್ತಾ ಇದೆ. ಮತ್ತೆ ಸಿರಿಧಾನ್ಯಗಳು, ಸಿರಿಧಾನ್ಯಗಳಲ್ಲಿ ನಾವು ಮನೆಗೆ ಬಳಕೆಗೋಸ್ಕರ ಒಂದು 1/2 ಎಕರೆ ಸಿರಿಧಾನ್ಯಗಳನ್ನ ಹಾಕಂತೀವಿ, ಸಾವೆ ಮತ್ತೆ ನವಣೆಯನ್ನ. ಅದನ್ನ ನಾವು ಒಳ್ಳೇದನ್ನ ಅದನ್ನ ಜಲ್ಡಿ ಮಾಡಿ ನೀಟಾಗಿ ತಕ್ಕೊಂಡು ಅದನ್ನ ಸಂಜೆ ಟೈಮಲ್ಲಿ ಅದನ್ನು ಬೇಯಿಸ್ತೀವಿ. ಸಾವೆ ಅಕ್ಕಿ ಮತ್ತೆ ನವಣೆ ಅಕ್ಕಿಯನ್ನ ಬೇಯಿಸಿ ಅದನ್ನ ಹಿಟ್ಟಿನ ಮಿಲ್ಲಲ್ಲಿ ಹಾಕ್ಸ್ಕೊಂಡು ನಾವೇ ಅದನ್ನ ಸಾವಯವ ಅಕ್ಕಿಯನ್ನು ಬಳಕೆ ಮಾಡ್ತೀವಿ. ಮತ್ತೆ ಯಾರೋ ರೈತರು ಕೇಳಿದ್ರೆ ಅಂತವ್ರಿಗೆ ಸಾವಯವ ಅಕ್ಕಿ ಮತ್ತೆ ನವಣೆ ಅಕ್ಕಿಯನ್ನು ನಾವು ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂಥದ್ದು ಕೊಡ್ತೀವಿ ಅವರು. ಮತ್ತೆ ನಾವು ಅದು ಯಾಕೆ ಅಂತಂದ್ರೆ ಆರೋಗ್ಯ ದೃಷ್ಟಿಯಿಂದ ನಮಗೆ ಸಾವಕ್ಕಿ ನವಣೆ ಅಕ್ಕಿ ಊಟ ಮಾಡೋದ್ರಿಂದ BP ಶುಗರ್ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ಮಾಧ್ಯಮಗಳಲ್ಲಿ ಕೇಳಿದೀವಿ. ಮತ್ತೆ ನಮ್ಮ ಇಲ್ಲಿ ಸಂಸ್ಥೆ ಕಡೆಯಿಂದ ನಮಗೆ ಬೇರೆ ಕಡೆ ಕ್ಷೇತ್ರ ಭೇಟಿಗಳನ್ನ ಕಳಿಸಿದ್ರು ಮತ್ತೆ ಅಲ್ಲೆಲ್ಲ ವಿಚಾರಗಳನ್ನ ತಿಳ್ಕೊಂಬಂದು ಮತ್ತೆ ಅಲ್ಲಿ ತರಬೇತಿಗಳು, ಕ್ಷೇತ್ರ ಭೇಟಿಗಳು, ಮತ್ತೆ ನಮ್ದು ಸ್ವಲ್ಪ ಲ್ಯಾಂಡು ಒಂದ್ ಸ್ವಲ್ಪ ಇಳಿಜಾರಾಗಿತ್ತು. ಇಳಿಜಾರಾಗಿರೋದ್ರಿಂದ ಏನು ನಾವು ಗೊಬ್ಬರ ಹಾಕಿದ್ರು ಗೊಬ್ಬರ ನಿಲ್ತಿರಲ್ಲ, ಮಳೆ ಬಂದ್ರೆ ಕೊಚ್ಚೋಗೋದು. ಅಂತ ಸಂದರ್ಭದಲ್ಲಿ ನಮಗೆ ಆ ಸಂಸ್ಥೆ ಕಡೆಯಿಂದ ಈ ಮಣ್ಣಿನ ಬದುಗಳು ಅಂತೇಳಿ ಹಾಕೊಟ್ರು. ಆ ಮಣ್ಣಿನ ಬದುಗಳನ್ನ ನಮ್ಮಲ್ಲಿ ಹಾಕಿ ಕೊಟ್ಟಾಗ ಅವಾಗ ಏನಾಯ್ತು ನಮ್ಗೆ ಈ ಮಣ್ಣು ಸಂರಕ್ಷಣೆ ಆಯ್ತು. ಮಣ್ಣು ಸಂರಕ್ಷಣೆ ಆಯ್ತು, ಅದಕ್ಕೆ ನಾವು ಯಾವ್ದೇ ರೀತಿ ಕುರಿ ಮಂದಿ ಆಗಿರ್ಬೋದು ಮತ್ತೆ ಸಾವಯವ ಗೊಬ್ಬರಗಳಾಗಿರ್ಬೋದು ಅವು ಹಾಕಿರೋದ್ರಿಂದ ನಮಗೆ ಭೂಮಿ ಫಲವತ್ತತೆ ಆಗಿ ಒಂದ್ ಸ್ವಲ್ಪ ಈಗ ಇಳುವರಿನೂ ಸಹ ಬರ್ತಾ ಇದೆ. ಈಗ ನಾವು 5 ವರ್ಷದಿಂದ ನಾವು ಸಾವಯವ ಕೃಷಿಯನ್ನ ನಮ್ಮ ಜಮೀನಲ್ಲಿ ಅಳವಡಿಸಿಕೊಂಡು ಬರ್ತಾ ಇದ್ದೀವಿ. ಈ ಮುಂಚೆ ಸಾವಯವ ಕೃಷಿ ಬರೋಕ್ಕಿಂತ ಮುಂಚೆ ನಿಮ್ಮ ಬೆಳೆಯ ಒಂದು ಪದ್ಧತಿ ಯಾವ ರೀತಿಯಿಂದ ಇತ್ತು, ನಿಮ್ಮ ಒಂದು ಬೇಸಾಯ ಕ್ರಮ ಏನೇನಿದ್ವು? ಮೊದಲು ನಾವ್ ಏನ್ ಮಾಡ್ತಿದ್ವು ಅಂತಂದ್ರೆ ಈ ಸಾವಯವ ಕೃಷಿ ಬರೋದ್ಕಿಂತ ಮೊದಲು ನಾವು ಟ್ಯಾಕ್ಟರಿಯಲ್ಲಿ ಉಳುಮೆ ಮಾಡ್ತಾ ಇದ್ದು. ಟ್ಯಾಕ್ಟರಿಯಲ್ಲಿ ಉಳುಮೆ ಮಾಡಿದ್ರು ಭೂಮಿ ಹೊರಟಾಗದು, ಯಾಕೆಂದ್ರೆ ಹೊರಟಾಗ್ಬಿಟ್ಟು ನಾವು ಹಾಕಿರ್ತಕ್ಕಂಥ ಬೆಳೆಯಲ್ಲಿ ನಾವು ಬೀಜ ಹಾಕಿದ್ರೆ ಒಂದು 50-70% ನಿನ್ನ 4% ಬೀಜ ಹುಟ್ಟಿರ್ಲೇ ಇಲ್ಲ, ಭೂಮಿ ಹಾರ್ಡ್ ಆಗ್ಬಿಟ್ಟು. ಅವಾಗ ನಾವೇ ಮಾಡಿದ್ವು ಅಂತಂದ್ರೆ ನಾವು ರೈತರಿಗೆ, ನಾನು ಒಂದ್ ಸ್ವಲ್ಪ ವ್ಯವಸಾಯ ಮಾಡಿದಂತವನೆ, ನನಗೆ ವ್ಯವಸಾಯ ಎಲ್ಲ ಬರುತ್ತೆ, ಹಂಗಾಗ್ಬಿಟ್ಟು ನಾನು ಒಂದು ಜೊತೆ ಹಸುಗಳು ಹಳ್ಳಿಕಾರ ಹಸುಗಳು ಕಟ್ಕೊಂಡಿರೋದ್ರಿಂದ ಅದನ್ನ ಒಂದು ನೇಗಲ್ಗಳಿಂದ ಉಳುಮೆ ಮಾಡ್ತಕ್ಕಂಥದ್ದು, ಕುಂಟೆಯಿಂದ ಅರ್ಥೆ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಭೂಮಿ ಒಂದ್ ಸ್ವಲ್ಪ ಸಡಿಲವಾಗಿ ಈಗ ಒಂದ್ ಸ್ವಲ್ಪ ನಮಗೆ ಇಳುವರಿನು ಸಹ ಬರ್ತಾ ಇದೆ ಸರ್. ನಾವು ಬಿ ಎ ಮಾಡಿದ್ವಿ ಸರ್. ಬಿ ಎ ಮಾಡಿ ಆ ಒಂದು ಸಮಯದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ತಾವು ಪ್ರಯತ್ನ ಮಾಡ್ಲಿಲ್ವೇ? ಇಲ್ಲ, ಅವಾಗ ಅಂದೇನಾಯ್ತು ಅಂತಂದ್ರೆ ನಾವು ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಹೋಗ್ಲಿಲ್ಲ. ಅದ್ರ ಜೊತೆಗೆ ನಾವು ಟ್ರೈಬಲ್ಸ್ ಆಗಿರೋದ್ರಿಂದ ಎಸ್ ಟಿ ಕಮ್ಯುನಿಟಿ ಆಗಿರೋದ್ರಿಂದ ನಾವು ಸರ್ಕಾರದ ಒಂದು ಗಂಗಾ ಕಲ್ಯಾಣ ಯೋಜನೆಯಿಂದ ಒಂದು ಬೋರ್ ಅನ್ನು ತಗೊಂಡು ನಮ್ಮ ಜಮೀನಿಗೆ ಒಂದು ಬೋರ್ ಅನ್ನು ಕೊರಿಸ್ಬಿಟ್ಟು ನಾವು 1 ಎಕರೆ ನಾಟಕ ಮಾಡಿದ್ವಿ. 4 ಎಕರೆಯಲ್ಲಿ ಸಾವಯವ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಈ ಒಂದು ಕೃಷಿಗೆ ಬರೋಕ್ಕಿಂತ ಮೊದಲು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರಿ ಅಲ್ವಾ? ಇದು ಯಾರು ನಿಮ್ಗೆ ಈಗ ಸಾವಯವ ಕೃಷಿಗೆ ಬರೋಕೆ ಯಾರು ನಿಮ್ಗೆ ಪ್ರೇರಣೆ? ಮುಖ್ಯವಾಗಿ ನಮ್ಗೆ ವಿಕಸನ ಸಂಸ್ಥೆಯವರು ಪ್ರೇರಣೆ. ಅವರು ಮುಖ್ಯವಾಗಿ ನಮ್ಗೆ ಬೇರೆ ಕಡೆ ಈ ಸಾವಯವ ಕೃಷಿ ಬಗ್ಗೆ ತರಬೇತಿಗಳನ್ನ ಕಳಿಸ್ತಾವ್ರು, ಬೆಂಗಳೂರು ಆಮೇಲೆ ಈ ಕಡೆ ಧಾರವಾಡ ಅಲ್ಲೆಲ್ಲ ಕೃಷಿಗೆ ನಮಗೆ ಕಳಿಸ್ತಾರೆ. ಸಾವಯವ ಕೃಷಿ ತಜ್ಞರಿಂದ ಸಾವಯವ ಕೃಷಿಯಿಂದ ಆಗ್ತಕ್ಕಂಥ ಲಾಭಗಳೇನು ಮತ್ತೆ ಅದೆಲ್ಲ ಪ್ರತಿಯೊಂದು ನಮಗೆ ತರಬೇತಿಗಳ 3 ದಿವಸಗಟ್ಟಲೆ ತರಬೇತಿ ಇರ್ತಿತ್ತು. ಪ್ರಾಕ್ಟಿಕಲ್ ಆಗಿ ತರಬೇತಿ ಕೊಡ್ತಕ್ಕಂಥದ್ದು, ಆಮೇಲೆ ಜಮೀನುಗಳಿಗೆ ಹೇಗೆ ಗೊಬ್ಬರ ಹಾಕ್ಬೇಕು, ಯಾವ ಟೈಮಲ್ಲಿ ಹಾಕ್ಬೇಕು, ಅದನ್ನ ಮಾಗಿ ಉಳುಮೆ ಹೇಗೆ ಮಾಡಬೇಕು, ಅದೆಲ್ಲ ನಮಗೆ ತರಬೇತಿಯನ್ನ ಕೊಟ್ಟು ಸಾಕಷ್ಟು ನಮಗೆ ಅನುಭವವನ್ನ ಕೊಡಿಸಿದ್ದು ಸಂಸ್ಥೆ. ಸಂಸ್ಥೆಯಿಂದ ನಿಮಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? 8 ಎಕರೆ ಜಮೀನು ಹೊಂದಿದ್ರಿ? ನಮ್ದು 5 ಎಕರೆ ಜಮೀನು ಇದೆ ಸರ್. 5 ಎಕರೆ. ಈಗ 5 ಎಕರೆಯಲ್ಲಿ ಶೇಂಗಾ ಮತ್ತೆ ಈ ಒಂದು ತೃಣಧಾನ್ಯ ಸಿರಿಧಾನ್ಯ ಎಷ್ಟು ಅದರಲ್ಲಿ? ಸರ್, ನಾವು 1 ಎಕರೆಯಲ್ಲಿ ಅಡಿಕೆ ತೋಟ ಮಾಡಿದ್ವಿ, 4 ಎಕರೆಯಲ್ಲಿ 1 ಎಕರೆ ಶೇಂಗಾ ಮಾಡ್ತೀವಿ, 2 ಎಕರೆಯಲ್ಲಿ ನಾವು ಸಿರಿಧಾನ್ಯ ನವಣೆ ಮತ್ತು ಸಾವೆಯನ್ನು ಹಾಕ್ತೀವಿ, ಇನ್ನೊಂದು 1 ಎಕರೆಯಲ್ಲಿ ಮನೆ ಬೆಳಗ್ಗೆಗೋಸ್ಕರ ರಾಗಿಯನ್ನು ಬೆಳಿತೀವಿ ಸರ್. ರಾಗಿ ಬೆಳಿತೀವಿ. ಇದ್ರ ಜೊತೆಗೆ ತರಕಾರಿ ಏನಾದ್ರು ಬೆಳಿತೀರಾ? ತರಕಾರಿ ನಾವೇ ಮಾಡ್ತೀವಿ. ಬೇಸಿಗೆ ಟೈಮಲ್ಲಿ ನಮ್ದು ನೀರಾವರಿ ಇರೋದ್ರಿಂದ ಒಂದು ಸೌತೆ ಅಂತ ಬೆಳಿತೀವಿ, ಸಾಂಬಾರ್ ಸೌತೆ ಅಂತ ಹೇಳಿ ಬೆಳಿತೀವಿ ಸರ್. ಅದು ತಳಿ ಹಿರೇಣ್ಯ ಅಂತೇಳಿ ಒಂದು ತಳಿ ಇದೆ, ಆ ತಳಿಯನ್ನು ಹಾಕೋದ್ರಿಂದ ನಮಗೆ 1 ಎಕರೆಯಲ್ಲಿ 1.5 ಟನ್ನು ಇಳುವರಿ ಬರ್ಸ. ಒಂದ್ಸತಿ ಈ ವಾತಾವರಣಕ್ಕೆ ಏನಾದ್ರು ಎಲೆ ಚಿಕ್ಕಿ ರೋಗ ಬೂದಿ ರೋಗ ಏನಾದ್ರು ಬಂದ್ರೆ ಇಳುವರಿ ಕಡಿಮೆ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ನಾವು ಮೇಂಟೈನ್ ಮಾಡಿದ್ರೆ ನಮ್ದು, ಯಾಕಂದ್ರೆ ಆರ್ಗ್ಯಾನಿಕ್ ಕೃಷಿ ಆಗಿರೋದ್ರಿಂದ 1 ವರ್ಷನ್ನು ನಮಗೆ ಸಂಬಾರ ಸೌತೆ ಬರುತ್ತೆ ಸರ್. ಈಗ ಒಳಸುರಿಗಳಿಗೆ ಬಂದ್ರೆ ನೀವೇ ನಿಮ್ಮ ಜಮೀನಲ್ಲಿ ಯಾವ್ಯಾವ ಒಂದು ಪದಾರ್ಥಗಳನ್ನ ತಯಾರು ಮಾಡ್ಕೊಂಡ್ಬಿಟ್ಟು ಗೊಬ್ಬರ ರೂಪದಲ್ಲಿ ಆಗ್ಲಿ, ಕೀಟನಾಶಕ ರೂಪದಲ್ಲಾಗ್ಲಿ, ಇಲ್ಲ ರೋಗನಾಶಕ ರೂಪದಲ್ಲಾಗ್ಲಿ ಬಳಸ್ಕೊತೀರಾ? ಸರ್, ನಾವೇ ಮಾಡ್ತೀವಿ ಅಂತಂದ್ರೆ ಸಸ್ಯ ಮೂಲ ಕೀಟನಾಶಕ ಅಂತೇಳಿ 5 ತರದ ಕೈ ಬರ್ತಕ್ಕಂತ ಒಂದು ಇವು ಸಸ್ಯದ ಎಲೆಗಳನ್ನ ಪತ್ರೆಗಳನ್ನು ತಗೊಂಡು ಅದನ್ನ ಒಂದು ರುಬ್ಬಿ ಅದನ್ನ ಒಂದು 7 ದಿವಸ ಒಂದು ಮಡಿಕೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ನಾವು ಹಸುವಿನ ಗಂಜಲ ಅದನ್ನೆಲ್ಲ ಮಿಶ್ರಣ ಮಾಡಿ 7 ದಿವಸದೊಳಗೆ ನಾವು ಆ ಬೆಳಿಗ್ಗೆ ಹೊಡಿತೀವಿ. ಆ ಹೊಡೆಯೋದ್ರಿಂದ ನಮಗೆ ಒಂದ್ ಸ್ವಲ್ಪ ಬೂದಿ ರೋಗ ಅದೆಲ್ಲ ಕಂಟ್ರೋಲ್ ಆಗತ್ತೆ ಸರ್. ನಿಮ್ಮ ಅನುಭವದಲ್ಲಿ ಈಗ ನಿಮ್ಗೆ ನಿಮ್ಮ ಬೆಳೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತ ಕೀಟ ರೋಗ ಮತ್ತೆ ಇನ್ನು ಸಸ್ಯ ಪೋಷಕಾಂಶಗಳ ಒಂದು ಕೊರತೆ ಅಂತ ನಾವು ಹೇಳ್ಬೋದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು ಮುಖ್ಯವಾಗಿ ನಮ್ಗೆ ಮೊದ್ಲು ಅಂತ ರೋಗಗಳು ಜಾಸ್ತಿ ಬರ್ತಾ ಇದ್ದು, ರಾಸಾಯನಿಕ ಕೃಷಿ ಮಾಡ್ತಿದ್ದ ನಮ್ ತಂದೆಯವರು. ಈಗ ನಾವೇ ಮಾಡಿದೀವಿ ಅಂತಂದ್ರೆ ಈ ಸಂಸ್ಥೆ ಒಂದು ತರಬೇತಿಗೆ ಹೋದಾಗ ಅಲ್ಲಿ ಈ ಸಸ್ಯ ಮೂಲ ಕೀಟನಾಶಕಗಳನ್ನ ಹೇಗೆ ಬಳಕೆ ಮಾಡ್ಬೇಕು ಮತ್ತೆ ನಾವು ಮಜ್ಜಿಗೆಯನ್ನ 1-7 ದಿವಸ ಶೇಖರಣೆ ಮಾಡಿ ಅದನ್ನ 1 ಲೀಟರ್ ನೀರಿಗೆ 1 ಲೀಟರ್ ಮಿಶ್ರಣ ಮಾಡ್ಕೊಂಡು ನೋಡಿಯೋದ್ರಿಂದ ಹೇಗೆ ಅದನ್ನ ಹತೋಟಿ ತರಬಹುದು ಅನ್ನೋದ್ರ ಬಗ್ಗೆ ನಮಗೆ ತರಬೇತಿ ಮುಖಾಂತರ ತಗೊಂಡ್ಮೇಲೆ ಅದನ್ನ ನಮ್ಮ ಜಮೀನು ಮೇಲೆ ನಾವು ಅಳವಡಿಸಿದಾಗ ಸಾಕಷ್ಟು ರೋಗಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಕಂಟ್ರೋಲ್ ಆಗಿದೆ ಸರ್. ಕಂಟ್ರೋಲ್. ಇದಕ್ಕೆ ಯಾವ್ದು ಕೆಮಿಕಲ್ಸ್ ಬೇಕಾಗಿಲ್ಲ, ಯಾವ್ದು ರಾಸಾಯನಿಕ ಬೇಕಾಗಿಲ್ಲ. ಇವತ್ತು ಹೊರ ತಕ್ಷಣನೇ ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾ ಇರ್ಬೇಕಾದ್ರೆ ಈ ಸಾಲಲ್ಲಿ ಎಲ್ಲಾ ಕೀಟಗಳು ಸತ್ ಬಿಡ್ತವೆ. ರೈತರಿಗೂ ಬೇಕಾಗಿರೋದು ಇದನ್ನೇ. ಯಾಕಂತಂದ್ರೆ ತುರ್ತಾಗಿ ಅವರಿಗೆ ಫಲಿತಾಂಶ ಬೇಕು. ಆಮೇಲೆ ಇನ್ನೂ ಒಂದ್ ಮಾಡ್ತೀವಿ ಸರ್, ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಅಕ್ಕಪಕ್ಕದ ಏನಾರ ರೈತರು ಸಾವಯವ ರಾಸಾಯನಿಕ ಕೃಷಿ ಮಾಡ್ತಕ್ಕಂಥವ್ರ ಏನಾರ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಅದು ನಮ್ಮ ಜಮೀನಿಗೆ ಬರಬಾರ್ದು ಅಂತೇಳಿ ನಾವೇನ್ ಮಾಡ್ತೀವಿ, ಸುತ್ತ ಒಂದ್ ಎರಡು ಸಾಲು ಚೆಂಡಿ ಹೂವಿನ ಗಿಡಗಳನ್ನ ಹಾಕ್ತೀವಿ ಸರ್. ಅವಾಗ ಏನಾಗುತ್ತೆ ಅಂತಂದ್ರೆ, ಅವು ಏನಿದ್ರು ಚೆಂಡಿ ಹೂಗೆ ಕೀಟಗಳು ಬರ್ಬೇಕಾಗ್ತು, ಯಾವ್ದೇ ರೀತಿ ಮತ್ತೆ ಮದ್ಯಕ್ಕೆ ನಮ್ಮ ಜಮೀನೊಳಗೆ ಬರೋದಿಲ್ಲ ಸರ್. ಹಂಗಾಗಿ ಅದೊಂದ ಒಂದು ನಾವು ಅಳವಡಿಸಿಕೊಂಡಿದೀವಿ ಸರ್. ಆಮೇಲೆ ಈಗ ನೀವು ಸಾವಯವ ಕೃಷಿ ಮಾಡ್ತಕ್ಕಂಥದ್ದು ನೋಡ್ಕೊಂಡ್ಬಿಟ್ಟು ಎಷ್ಟು ಜನ ಪರಿವರ್ತನೆ ಆಗಿದ್ದಾರೆ ಸರ್, ಎಷ್ಟು ರೈತರು ನಿಮ್ಮ ಹಾಗೆನೇ ಮುಂದುವರಿಸಿದ್ದಾರೆ ಸಾವಯವ ಕೃಷಿನ? ಸರ್, ನಮ್ಮ ಒಂದು ಸಾವಯವ ಕೃಷಿಯನ್ನು ನೋಡಿ ಜಾಸ್ತಿ ಜಮೀನಿದ್ದವರು ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಂದ್ ಎಕರೆ ಎರಡು ಎಕರೆ ಏನಾದ್ರು ಮಾಡೋಣ ಅಂತೇಳಿ ಮನೆಗೋಸ್ಕರ ಅಂತೇಳಿ ಕೆಲವರು ಮಾಡಿದ್ದಾರೆ. ಮತ್ತೆ ನಮ್ಮ ರಿಲೇಶನ್ ನಲ್ಲಿಗೂ ಸಹ ಒಂದ್ ಎಕರೆ ಎರಡು ಎಕರೆಯನ್ನ ಸಾವಯವ ಕೃಷಿಯನ್ನ ಮಾಡ್ತಿದ್ದಾರೆ ಸರ್. ಮತ್ತೆ ಅದ್ರ ಜೊತೆಗೆ ಆ ಒಂದು ಏನು ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಅನುದಾನದಡಿಯಲ್ಲಿ ವರ್ಮಿ ಕಾಂಪೋಸ್ಟ್ ತೊಟ್ಟಿಯನ್ನು ಕಟ್ಟಿಕೊಂಡು ನಮ್ಮ ನಾವು ಮಾಡಿದೀವಿ. ಮತ್ತೆ ನಮ್ಮ ರಿಲೇಶನ್ ಅವರು ನಮ್ಮ ಒಂದು ಬಂದಾಗ ಅವರು ನೋಡಿ ಅದನ್ನ ಅವರು ಒಂದಿಷ್ಟು ಅಳವಡಿಸ್ಕೊಂಡಿದ್ದಾರೆ ಸರ್. ಈ ತೃಣಧಾನ್ಯಗಳ ಒಂದು ಬೆಳೆಗಳಿಗೆ ಬಂದ್ರೆ ನಿಮ್ಮ ಒಂದು ಬೇಡಿಕೆ ಏನು ಸರ್ಕಾರಕ್ಕೆ ಈ ಒಂದು ಬೆಳೆಯ ಪ್ರೋತ್ಸಾಹಕ್ಕೆ, ಬೆಳೆಗೋಸ್ಕರ, ಆಮೇಲೆ ಇದರ ಒಂದು ಮಾರ್ಕೆಟಿಗ್ ಆಗ್ಲಿ ಏನ್ ಸಮಸ್ಯೆ ಇದೆ ಅಂತ ಅನಿಸ್ತದೆ, ಮತ್ತೆ ಸರ್ಕಾರಕ್ಕೆ ನೀವು ಯಾವ ಬೇಡಿಕೆ ಇಡ್ತೀರಾ? ಸರ್, ಮುಖ್ಯವಾಗಿ ನಮ್ಗೆ ಇವತ್ತ ಸಿರಿಧಾನ್ಯಗಳನ್ನು ಬೆಳೀತಾ ಇದೀವಿ, ಮಾರುಕಟ್ಟೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ ಸರ್. ಒಂದು ಸಿಗ್ತಾ ಇಲ್ಲ, ಯಾಕೆಂತಂದ್ರೆ ಅಲ್ಲಿ ಸಾವಯವ ಕೃಷಿ ಬೆಳೆದವರು ಒಂದೇ ಆಗುತ್ತೆ, ಮತ್ತೆ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದವರು ಒಂದೇ ಆಗುತ್ತೆ. ಹಂಗ್ ಮಾಡ್ಬಿಟ್ಟು ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥವ್ರಿಗೆ ಒಂದು ಸರ್ಟಿಫಿಕೇಶನ್ ತಗೊಂಡು ನಾವು ಒಂದು ಅವ್ರದೇ ಆಗಿರ್ತಕ್ಕಂತ ಒಂದು ಉತ್ತಮವಾಗಿರ್ತಕ್ಕಂಥ ಸರ್ಕಾರ ಒಂದು ರೇಟ್ ಕೊಟ್ರೆ ನಾವು ಖಂಡಿತವಾಗ್ಲು ಇನ್ನೂ ಸಾವಯವ ಕೃಷಿಗೆ ಉತ್ತೇಜನ ಕೊಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿರಿಧಾನ್ಯಗಳ ಒಂದು ಬೆಳೆಯ ಒಂದು ನಿರ್ವಹಣೆಯಲ್ಲಿ ನಿಮ್ಮ ಒಂದು ಅನುಭವದಲ್ಲಿ, ಇದಕ್ಕೆ ನೀರಂತೂ ಕಡಿಮೆ, ನೀರ್ ಬೇಕಾಗಿಲ್ಲ ಜಾಸ್ತಿ, ನೀರ್ ಕಡಿಮೆ ಇದ್ದಂತ ಒಂದು ಜಾಗದಲ್ಲಿ ಒಂದು ಮಳೆ ಆದ್ರೂ ಕೂಡ ಸಾಕು ಬೆಳ್ಕೊಂಡ್ ಬಿಡ್ತದೆ. ಆ ವಿಚಾರವಾಗಿ ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಾ, ಇದು ಬೆಳೆ ಚೆನ್ನಾಗಿದೆ ಬೆಳೀರಿ ಅಂತ ಹೇಳ್ತೀರಾ ಹೇಗೆ? ಒಂದು ಈ ಇದು ಏನೋ ನಾವು ಸಿರಿಧಾನ್ಯಗಳು ಹೇಳ್ತೀವೋ, ಇದು ಮಳೆ ಪ್ರಮಾಣ ಕಡಿಮೆ ಆದ್ರೂ ಬೆಳೆ ಬರ್ತಕ್ಕಂಥದ್ದು ಸರ್. ಮತ್ತೆ ನಿನ್ನೊಂದು ಇಳುವರಿನೂ ಸಹ ಚೆನ್ನಾಗಿ ಬರುತ್ತೆ, ಮತ್ತೆ ಜಾನುವಾರುಗಳಿಗೆ ತಿನ್ಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಮೇವಾಗಿದ್ರಿಂದ ಮೇವು ಸಿಗುತ್ತೆ. ಮತ್ತೆ ನೆಕ್ಸ್ಟ್ ನಾವೇನಾದ್ರೂ ಬೇರೆ ಬೆಳೆಗಳನ್ನ ಹಾಕಿದಾಗ ಕಳೆ ನಿಯಂತ್ರಣ ಆಗುತ್ತೆ ಸರ್. ಹಂಗಾಗ್ಬಿಟ್ಟು ನಾವು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥ ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟ. ಎಷ್ಟು ವರ್ಷದಿಂದ ಇದನ್ನ ಬೆಳೀತಾ ಇದ್ದೀರಿ ಸರ್? ನಾವು 5 ವರ್ಷದಿಂದ ಬೆಳೀತಾ ಇದೀವಿ ಸರ್. ಮಾರ್ಕೆಟಿನ ಸಮಸ್ಯೆ ಅಂತ ಹೇಳಿದ್ರಿ, ಯಾವ ರೀತಿಯಿಂದ ಸಮಸ್ಯೆ ಆಗಿರುತ್ತೆ? ನಮಗೆ ಮಾರ್ಕೆಟ್ ನಮಗೆ ನಮ್ಮೂರಿಂದ ಒಂದ 20 ಕಿಲೋಮೀಟರ್ ಇದೆ ವಸ್ತುರ್ಗ ಅಂತೇಳಿ APMC ಮಾರ್ಕೆಟ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಾವೆ ನವಣೆ ತಗೊಂಡು ಹೋಗ್ತಿವಿ, ಆದ್ರೆ ಅಷ್ಟು ಬೆಲೆ ಸಿಗಲ್ಲ ಸರ್ ಇವತ್ತ ಮಾರ್ಕೆಟ್ ಅಲ್ಲಿ. ಅವ್ರೇ ಮಾಡ್ತಾರೆ ಅಂತಂದ್ರೆ ಅದು ಮೌಲ್ಯವರ್ಧನೆ ಮಾಡಿ ಜಾಸ್ತಿ ರೇಟಿಂಗ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾರೆ. ನಾವು ನಮ್ದನ್ನ ಕಡಿಮೆ ರೇಟ್ಗೆ 5,000, 5,100 ಹಿಂಗೆಲ್ಲ ತಗೊಂಡು ಅವ್ರು ಜಾಸ್ತಿ ಮಾಡ್ತಾರೆ. ಸೊ ಹಂಗೆ ನೀವೇ ಇದನ್ನ ಮಾಡಬಹುದಲ್ಲ ಮೌಲ್ಯವರ್ಧನೆ? ನಾವು ಮೌಲ್ಯವರ್ಧನೆ ಮಾಡ್ಬೇಕು ಅಂತ ಮಾಡ್ತೀವಿ ಸರ್. ಒಂದ್ ಸ್ವಲ್ಪ ಹಣಕಾಸಿನ ಸಹಕಾರಗಳಿಂದ ಅದಕ್ಕೆಲ್ಲ ಮಿಷಿನ್ಗಳು ಅದೆಲ್ಲ ಮಾಡ್ಲಿಕ್ಕೋಸ್ಕರ ಸಮಸ್ಯೆ ಇದೆ. ಹಂಗಾಗಿ ಸರ್ಕಾರದಿಂದ ಸುಮಾರು ಇದಕ್ಕೆ ಪ್ರೋತ್ಸಾಹ ಧನ ಕೊಡ್ತಾ ಇದೆ ಈ ವರ್ಷ, ನನಗನ್ಸುತ್ತೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಅನ್ಸುತ್ತೆ. ಒಂದ್ ಎಕರೆಗೆ ಇಂತಿಷ್ಟು ಅಂತ ಕೊಡ್ತಾ ಇದ್ರು ಒಂದು ಬೆಳೆಯ ಪ್ರೋತ್ಸಾಹಕ್ಕೆ, ಬಟ್ ಈ ಸಲನು ಮತ್ತೆ ಜಾಸ್ತಿ ಮಾಡಿದ್ದಾರೆ ಅಂತ ನಾನು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಮ್ಮ ಒಂದು ಆಕಾಶವಾಣಿ ಮುಖಾಂತರ ಕೂಡ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕೆ ಇನ್ನು ಉತ್ತೇಜನಕ್ಕೆ ಮತ್ತೆ ಸರ್ಕಾರ ಏನ್ ಮಾಡ್ಬೇಕಂತೀರಾ? ಮುಖ್ಯವಾಗಿ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಸಿರಿಧಾನ್ಯಗಳಿಗೆ ಒತ್ತು ಕೊಡ್ಬೇಕಾಗತ್ತೆ ಸರ್. ಯಾಕೆಂತಂದ್ರೆ ಇವತ್ತ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆ ಇರೋದ್ರಿಂದ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಒಂದು ನಾವೇನಾಗತ್ತೆ ಅಂತಂದ್ರೆ ಈ ಭತ್ತದ ಅಕ್ಕಿಯನ್ನ ನಾವು ಪಾಲಿಸಕ್ಕೆ ತಿನ್ನೋದ್ರಿಂದ ಅದರಿಂದ ಯಾವ್ದ ರೀತಿ ಪೌಷ್ಟಿಕ ಆಹಾರ ನಮಗೆ ಸಿಗ್ತಾ ಇಲ್ಲ. ಹಂಗಾಗ್ಬಿಟ್ಟು ಸಿರಿಧಾನ್ಯ ತಿನ್ನೋದ್ರಿಂದ ಒಂದು ಪೌಷ್ಟಿಕ ಆಹಾರ ಅಂತ ಹೇಳೋದ್ರಿಂದ ನಾವು ಸರ್ಕಾರ ಹೆಚ್ಚು ಸಿರಿಧಾನ್ಯಗಳಿಗೆ ಒತ್ತು ಕೊಟ್ಟು ಅವ್ರಿಗೆ ಉತ್ತಮ ಇರತಕ್ಕಂತ ಬೆಲೆ ಕೊಡಿಸ್ಕೊಟ್ರೆ ಇನ್ನೂ ರೈತರು ಸಾಕಷ್ಟು ಸಿರಿಧಾನ್ಯ ಬೆಳಿಲಿಕ್ಕೆ ಆಸೆ ಪಡ್ತಾರೆ ಸರ್. ಏನ್ ಹೇಳ್ತೀರಾ, ಈಗ ಸುತ್ತಮುತ್ತ ನೋಡಿದ್ರೆ 90% ಅಡಿಕೆನೆ ಆವರಿಸ್ಕೊಂಡ್ ಬಿಟ್ಟಿದೆ. ಈ ಇಂಥದ್ರಲ್ಲಿ ನಿಮ್ಮ ಒಂದು ಸುಸ್ಥಿರತೆ ಕಾಪಾಡೋದಕ್ಕೆ, ನಿಮ್ಮ ಒಂದು ಗುರುತಿಸುವಿಕೆ ಆಗ್ಲಿ, ನಿಮ್ಮ ಒಂದು ಆ ಒಂದು ಕೃಷಿಯಲ್ಲಿ ಮುಂದುವರಿಕೆ ಆಗ್ಲಿ, ನಿಮ್ಗೆ ಏನ್ ಅನಿಸ್ತಾ ಇಲ್ಲ ಅವ್ರು ನೋಡ್ಕೊಂಡು ಏ ಬಿಡಪ್ಪ ಇನ್ನು ಏನೇ ನಿಂದ 2 ವರ್ಷ ಬಿಟ್ಟು ನಾನು ಕೂಡ ಅಡಿಕೆ ಹಾಕ್ಬೇಕು ಅಂತ ಆ ತರ ಯೋಚನೆ ಏನಾದ್ರು ಬರುತ್ತಾ? ಸರ್, ಆ ತರ ಯೋಚನೆ ಬರಲ್ಲ. ಯಾಕೆಂತಂದ್ರೆ ಎಲ್ಲರೂ ಅಡಿಕೆ ಮಾಡ್ಕೊಂಡೋದ್ರೆ ಕೊನೆಗೆ ಊಟಕ್ಕೆ ತೊಂದರೆ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಅಡಿಕೆ ಮಾಡಿದ್ರುವೆ ನಮಗೆ ಆಹಾರ ಧಾನ್ಯಗಳು ಬೇಕೇ ಬೇಕು, ರಾಗಿ ಆಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು. ಹಂಗಾಗ್ಬಿಟ್ಟು ನಾವು ಆಹಾರ ಧಾನ್ಯಗಳು ಬೆಳೀಲೇಬೇಕು ಅಂತಕ್ಕಂಥದ್ದು ನಮ್ದು ಉತ್ತೇಜ. ಅಡಿಕೆ ಪ್ರಮಾಣನು ಜಾಸ್ತಿ ಇದೆ ತರೀಕೆರೆ ತಾಲೂಕಲ್ಲಿ, ಇದರ ಜೊತೆಗೆ ಈಗ ಆಹಾರ ಧಾನ್ಯಗಳು ಕೂಡ ಬೆಳಿ ಅಂತ ಹೇಳ್ತೀರಾ ನಮ್ಮ ರೈತ ಬಾಂಧವರಿಗೆ, ಜೊತೆಗೆ ಏನು ಅಂತರ್ ಬೆಳೆಯಾಗಿ ಕೂಡ ಬೇರೆ ಬೇರೆ ಬೆಳೆನ ಬೆಳಿಬಹುದು. ಭತ್ತದ ಗದ್ದೆ ಇಲ್ವೇ ಇಲ್ಲ, ಈಗ ಮಾಯ ಆಗ್ಬಿಟ್ಟಿದೆ ಭತ್ತದ ಗದ್ದೆ. ಅಡಿಕೆ ಕಟ್ ಮಾಡ್ಬಿಟ್ಟು ಅಡಿಕೆ ಜಮೀನ್ ತೆಗೆದು ನಾವು ಭತ್ತ ಮಾಡಕ್ ಆಗಲ್ಲ. ಈ ಕುರಿತು ಇವಾಗಲೇ ನಮ್ಮ ರೈತ ಬಾಂಧವರು ಆಗ್ಲಿ ಈ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡವರು ಆಗಿರ್ಲಿ, ಈ ಚಟುವಟಿಕೆಗಳಲ್ಲಿ ಅವರು ಇದು ಉದ್ಯಮವಾಗಿ ತೆಗೆದುಕೊಂಡಿರ್ತಕ್ಕಂಥವರಾಗ್ಲಿ, ಇದ್ರ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಇದರಲ್ಲಿ ಮುಂದುವರಿಲಿ ಅಂತ ನಾವು ಈ ಮಾಧ್ಯಮದ ಮುಖಾಂತರ ಹೇಳುತ್ತಾ, ಇದುವರೆಗೆ ತಾವು ತಮ್ಮ ಒಂದು ಸಾವಯವ ಕೃಷಿಯಲ್ಲಿ ಶೇಂಗಾ ಮತ್ತೆ ಈ ಒಂದು ತೃಣಧಾನ್ಯಗಳ ಒಂದು ಬೆಳೆಗಳ ನಿರ್ವಹಣೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದಿರಿ. ಇನ್ನು ನಿಮ್ಮಿಂದ ಹೆಚ್ಚಿನ ಒಂದು ಅವರು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ 9880921077. ಧನ್ಯವಾದ ಸರ್. ತಾವು ಇದುವರೆಗೆ ಆಕಾಶವಾಣಿ ಮಾಧ್ಯಮದ ಮೂಲಕ ತಮ್ಮ ಒಂದು ಸಾವಯವ ಕೃಷಿಯ ಒಂದು ಅನುಭವವನ್ನು ಹಂಚಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481572600. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅರಸಿನಘಟ್ಟ ಗಡಿಹಳ್ಳಿ ಗ್ರಾಮದ ರೈತರಾದಂತಹ ಶ್ರೀ ಮಾದಪ್ಪ ಅವರೊಂದಿಗೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಶೇಂಗಾ ಮತ್ತು ಸಿರಿಧಾನ್ಯಗಳ ಬೆಳೆ ಅನುಭವ ಈ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಶಿಕಲಾ ಎಸ್ಜಿ, ಸಹಾಯಕ ಪ್ರಾಧ್ಯಾಪಕಳು, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ. ರೈತ ಬಂಧುಗಳೇ, ಇಂದಿನ ಪ್ರಸ್ತುತ ಚರ್ಚೆಯಲ್ಲಿ FPO ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಣ. ರೈತ ಉತ್ಪಾದಕ ಸಂಸ್ಥೆ ಎನ್ನುವುದು ಒಂದು ರೀತಿಯ ಉತ್ಪಾದಕ ಸಂಸ್ಥೆಯಾಗಿರುತ್ತದೆ. ಅಲ್ಲಿ ರೈತರು ತಾವೇ ಸದಸ್ಯರಾಗಿರ್ತಾರೆ ಅಥವಾ ಷೇರುದಾರರಾಗಿರುತ್ತಾರೆ. ತಮಗೆ ಬೇಕಾದ ಹಾಗೂ ತಮ್ಮ ಸಮುದಾಯಕ್ಕೆ ಬೇಕಾದ ನಿರ್ಧಾರಗಳನ್ನ ರೈತರೇ ಮಾಡ್ತಾರೆ ಅನ್ನೋದು ಇನ್ನೊಂದು ವಿಶೇಷವಾದದ್ದು. ದೊಡ್ಡ ದೊಡ್ಡ ಕಂಪನಿಗಳನ್ನ ಪ್ರಾರಂಭ ಮಾಡೋಕೆ ಹೆಚ್ಚು ಬಂಡವಾಳ ಬೇಕು, ಹೆಚ್ಚು ವಿದ್ಯಾಭ್ಯಾಸವಿರಬೇಕು, ಹೆಚ್ಚು ಜನರ ಪರಿಚಯವಿರಬೇಕು ಅನ್ನೋದೆಲ್ಲ ಇದೆ. ಆದ್ರೆ ರೈತ ಉತ್ಪಾದಕ ಕಂಪನಿ ಅಥವಾ ಸಂಸ್ಥೆಯನ್ನ ರೈತರೇ ಪ್ರಾರಂಭಿಸಿ, ರೈತರೇ ಅದನ್ನ ಒಂದು ಕಂಪನಿಯಾಗಿ ನೋಂದಾಯಿಸಿ, ರೈತರೇ ನಡೆಸಿಕೊಂಡು ಹೋಗಬಹುದಾಗಿರುವುದು ರೈತ ಉತ್ಪಾದಕ ಸಂಸ್ಥೆಯ ಒಂದು ವಿಶಿಷ್ಟವಾದದ್ದು. ಅದರಲ್ಲೂ ಕಡಿಮೆ ಬಂಡವಾಳ ಅಂದ್ರೆ ರೈತರು ಪ್ರತಿ ಗುಂಪಿನಲ್ಲಿ ತಮ್ಮಿಂದ ಎಷ್ಟು ಸಾಧ್ಯ ಅನ್ನೋದನ್ನ ನಿರ್ಧಾರ ಮಾಡಿ ಷೇರು ಅನ್ನ ಹಾಕೋದ್ರ ಮುಖಾಂತರ ಈ ರೈತ ಉತ್ಪಾದಕ ಕಂಪನಿಯನ್ನ ನಾವು ಪ್ರಾರಂಭಿಸಬಹುದು. ಈಗಾಗಲೇ ಸ್ವಸಹಾಯ ಸಂಘಗಳು ಹಳ್ಳಿಗಳಲ್ಲಿ ತುಂಬಾ ಬಲವರ್ಧನೆಗೊಂಡು ಚೆನ್ನಾಗಿ ಸಕ್ರಿಯವಾಗಿ ಪಾತ್ರವನ್ನ ಅಥವಾ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಈ ಸ್ವಸಹಾಯ ಸಂಘಗಳು ಮತ್ತು ಇತರೆ ರೈತ ಸಂಘಗಳು ಏನಿದ್ದಾವೆ ಆ ಸಂಘಗಳು ಒಗ್ಗೂಡಿ ಈ ಹಿಂದೆ ಫೆಡರೇಷನ್ಸ್ ಅಂತ ಮಾಡ್ತಾ ಇದ್ರು. ಅದೇ ರೀತಿ ಫೆಡರೇಷನ್ಗಳನ್ನ ಮಾಡೋ ರೀತಿಯಲ್ಲೇ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಮಾಡಬಹುದು. ಆದ್ರೆ ಇದನ್ನ ಕಂಪನಿ ಆಕ್ಟ್ ಕೆಳಗೆ ನಾವು ಒಂದು ನೋಂದಾವಣಿ ಅಥವಾ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಬೇಕಾಗುತ್ತದೆ. ರೈತ ಉತ್ಪಾದಕ ಸಂಸ್ಥೆ ಅಥವಾ ಕಂಪನಿಯನ್ನು ಮಾಡೋದ್ರಿಂದ ಏನು ಉಪಯೋಗ ಅಂತ ತಿಳಿದುಕೊಳ್ಳೋಣ. ಅದರಲ್ಲೂ ಮುಖ್ಯವಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಮುಖ್ಯವಾಗಿ ನಾವು ಕೀಟನಾಶಕಗಳನ್ನ, ರೋಗನಾಶಕಗಳನ್ನ, ಗೊಬ್ಬರ, ಬಿತ್ತನೆ ಬೀಜ ಮುಂತಾದವುಗಳನ್ನ ಈ ರೈತ ಉತ್ಪಾದಕ ಸಂಸ್ಥೆಯ ಮುಖಾಂತರನೇ ತರಿಸಿ ನಾವು ರೈತರು ಅಂದ್ರೆ ಷೇರುದಾರರು ಉಪಯೋಗಿಸೋದಲ್ಲದೆ ಇತರೆ ರೈತರಿಗೆ ಸಹ ಮಾರಾಟ ಮಾಡಬಹುದಾಗಿರುತ್ತದೆ. ನಮಗೆ ಬೇಕಾಗಿರತಕ್ಕಂತಹ ಲೈಸೆನ್ಸ್ಗಳನ್ನ ಅಂದ್ರೆ ಅದು ಬೀಜದ ಲೈಸೆನ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಅಂದ್ರೆ ಕೀಟನಾಶಕಗಳನ್ನ ಮಾರಾಟ ಮಾಡೋಕೆ ಬೇಕಾಗೋ ಲೈಸೆನ್ಸ್ ಇರ್ಬೋದು, ಅಥವಾ ಗೊಬ್ಬರವನ್ನ ಮಾರಾಟ ಮಾಡೋಕೆ ಬೇಕಾಗಂತಹ ಲೈಸೆನ್ಸ್ಗಳನ್ನ ಸಹ ನಾವು ಈ ರೈತ ಉತ್ಪಾದಕ ಕಂಪನಿಯ ಕೆಳಗೆ ಪಡೆಯಬಹುದಾಗಿರುತ್ತದೆ. ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಿ ರೈತರಿಗೆ ಆಗ್ತಿರೋ ಶೋಷಣೆಯನ್ನ ತಪ್ಪಿಸೋದೆ ಈ ರೈತ ಉತ್ಪಾದಕ ಕಂಪನಿಯ ಮತ್ತೊಂದು ಮುಖ್ಯ ಉದ್ದೇಶವಾಗಿರುತ್ತದೆ. ರೈತ ಬಂಧುಗಳೇ, ಒಮ್ಮೆ ಯೋಚಿಸಿ, ಒಂದು ವರ್ಷದಲ್ಲಿ ಒಬ್ಬ ರೈತ, ಮಧ್ಯಮ ವರ್ಗದ ರೈತ, ಒಂದು ಬೆಳೆಯನ್ನ ಬೆಳಿಬೇಕು ಅಂದ್ರೆ ಎಷ್ಟು ಹಣದ ಅಥವಾ ಎಷ್ಟು ವೆಚ್ಚ ಮಾಡಿ ನಾವು ಗೊಬ್ಬರ ತರ್ತೀವಿ, ಬೀಜಗಳನ್ನ ತರ್ತೀವಿ, ಕೀಟನಾಶಕಗಳನ್ನ ತರ್ತೀವಿ, ಅಷ್ಟೂ ಮೊತ್ತ ನಾವು ತರೋ ಅಂತಹ ದುಡ್ಡಿನ ಲಾಭಾಂಶ ಅಂಗಡಿಯವರಿಗೆ ಅಥವಾ ಮಧ್ಯವರ್ತಿಗಳಿಗೆ ಹೋಗುತ್ತೆ. ನಾವೇ ರೈತ ಉತ್ಪಾದಕ ಕಂಪನಿ ಅಂದ್ರೆ ರೈತರೇ ಸೇರಿ ರೈತರು ತಮ್ಮದೇ ಆದ ಒಂದು ಕಂಪನಿ, ತಮ್ಮದೇ ಆದ ಕಂಪನಿಯನ್ನ ಅವರು ಪ್ರಾರಂಭಿಸಿ ಅದರ ಮುಖಾಂತರ ಈ ವಹಿವಾಟನ್ನ ಮಾಡಿದ್ರೆ, ಅಂದ್ರೆ ಉದಾಹರಣೆಗೆ ನಿಮ್ಮ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ರೈತರು ರೈತ ಉತ್ಪಾದಕ ಕಂಪನಿಯ ಒಂದು ಮುಖಾಂತರವೇ ಬಿತ್ತನೆ ಬೀಜ, ಗೊಬ್ಬರ, ಕೀಟನಾಶಕ, ರೋಗನಾಶಕ ಇವುಗಳನ್ನೆಲ್ಲ ತರಿಸಿ ಮಾರಾಟ ಮಾಡೋದ್ರಿಂದ ಅವುಗಳ ಮುಖಾಂತರ ಬರಬಹುದಾದ ಲಾಭ ನಿಮ್ಮದೇ, ಅಂದ್ರೆ ನೀವೇ ಕಟ್ಟಿ ಬೆಳೆಸಿದಂತಹ ರೈತ ಉತ್ಪಾದಕ ಸಂಸ್ಥೆ ಅಥವಾ ಕಂಪನಿಗೆ ಬರುತ್ತೆ. ಅದರ ಜೊತೆಗೆ ಆ ಲಾಭಾಂಶ ನಿಮ್ಮೆಲ್ಲರಿಗೂ, ಷೇರುದಾರರಿಗೆ, ಯಾರೆಲ್ಲ ಆ ರೈತ ಉತ್ಪಾದಕ ಕಂಪನಿಯ ಸದಸ್ಯರಾಗಿರ್ತೀರಾ ಆ ಷೇರುದಾರರಿಗೆ ಬರುತ್ತೆ ಅನ್ನೋದು ಇನ್ನೊಂದು ಹೆಮ್ಮೆಯ ವಿಚಾರ. ರೈತ ಬಂಧುಗಳೇ, ನೀವೆಲ್ಲ ಸೇರಿ ನಿಮ್ಮ ಹಳ್ಳಿಯಲ್ಲಿ ಮತ್ತು ನಿಮ್ಮ ಸುತ್ತಮುತ್ತಲಲ್ಲಿರುವ ಹಳ್ಳಿಗಳಿರುವ ಸಂಘ ಸಂಸ್ಥೆಗಳು ಒಟ್ಟಾದರೆ ನಿಮ್ಮಿಂದನೇ ಇಂತಹದ್ದೊಂದು ರೈತ ಉತ್ಪಾದಕ ಸಂಸ್ಥೆ ಅಥವಾ ಕಂಪನಿಯನ್ನು ಕಟ್ಟಿ ಬೆಳೆಸಬಹುದು. ನಿಮ್ಮ ಹಳ್ಳಿಗಲ್ಲದೆ ನಿಮ್ಮ ಸುತ್ತಮುತ್ತಲಿರುವ ಅಥವಾ ನಿಮ್ಮ ತಾಲೂಕಿನಲ್ಲಿರುವ ಇತರ ಅನೇಕ ಹಳ್ಳಿಗಳಿಗೆ ಹಾಗೂ ರೈತರಿಗೆ ಸಹ ಇದರಿಂದ ಸಾಕಷ್ಟು ಪ್ರಯೋಜನವನ್ನ ಮಾಡಿಕೊಡಬಹುದು. ರೈತ ಉತ್ಪಾದಕ ಸಂಸ್ಥೆಯನ್ನ ನೀವು ಮಾಡಬೇಕು ಅಥವಾ ಆ ಕಂಪನಿಯನ್ನ ಕಟ್ಟಬೇಕೆಂದರೆ ನೀವು ದಯವಿಟ್ಟು ನಿಮ್ಮ ಹತ್ತಿರದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆಗಳಲ್ಲಿ ಸಹ ಅಥವಾ ನಬಾರ್ಡ್ ಸಂಸ್ಥೆಯಲ್ಲಿ ಸಹ ಹೋಗಿ ಹೆಚ್ಚಿನ ಸಹಾಯ, ಮಾಹಿತಿ, ನೆರವನ್ನ ಪಡೆಯಬಹುದು. ರೈತ ಬಂಧುಗಳೇ, ಕೃಷಿಯಲ್ಲಿ ಖಾಸಗಿ ವಿಸ್ತರಣೆ ಅನ್ನೋದ್ರ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ. ನಮಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ ಅಲ್ವಾ? ಅದರಲ್ಲೂ ಇವಾಗ ಯಾರು ಮಾಮೂಲಿ ಡಾಕ್ಟರ್ ಹತ್ರ ಹೋಗಲ್ಲ. ಕಣ್ಣಿಗೆ ಸಮಸ್ಯೆ ಬಂದ್ರೆ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತೀವಿ, ಹೃದಯದ ಸಮಸ್ಯೆ ಇದೆ ಹೃದಯದ ಡಾಕ್ಟರ್ ಹತ್ರ ಹೋಗ್ತೀವಿ. ಹೋಗಿ ನಾವು ಪಡೆದುಕೊಳ್ಳುವಂತಹ ಚಿಕಿತ್ಸೆಗೆ ಹಣವನ್ನ ಕೊಟ್ಟು, ಅವರಿಗೆ ಒಂದು ದುಡ್ಡನ್ನ ಕೊಟ್ಟು ನಾವು ಚಿಕಿತ್ಸೆ ಪಡ್ಕೊಂತೀವಿ ಅಲ್ವಾ? ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಯಾರು ಉಚಿತವಾಗಿ ನೋಡಲ್ಲ. ನಾವು ಹೋದ ಡಾಕ್ಟರ್ ಹತ್ರ ನಾವು ದುಡ್ಡು ಕೊಟ್ಟು ಸೇವೆ ಪಡ್ಕೊಂತೀವಿ. ಅದೇ ರೀತಿ ಕೃಷಿಯಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದಾಗ ಕೃಷಿಗೆ ನಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಪಡೆದುಕೊಂಡು ಆ ಪರಿಹಾರಕ್ಕೆ ಸೇವಾ ಶುಲ್ಕವನ್ನ ಕೊಡೋದಕ್ಕೆ ನಾವು ಖಾಸಗಿ ವಿಸ್ತರಣೆ, ಕೃಷಿಯಲ್ಲಿ ಖಾಸಗಿ ವಿಸ್ತರಣೆ ಅಂತ ಹೇಳ್ತೀವಿ. ಹೌದಾ, ಈ ರೀತಿ ನಡೆಯುತ್ತಾ ಅಂತ ಕೆಲವು ರೈತರು ಯೋಚನೆ ಮಾಡ್ತಿರ್ಬೋದು. ಆದ್ರೆ ಕೆಲವು ರೈತರು ಈಗಾಗಲೇ ಇದೇನು ಹೊಸದಲ್ಲ ಬಿಡಿ, ನಾವು ಸಹ ಒಂದಷ್ಟು ಸೇವಾ ಶುಲ್ಕವನ್ನ ಕೊಟ್ಟು ಕೃಷಿ ವಿಸ್ತರಣೆಯಲ್ಲಿ ಲಾಭವನ್ನ ಅಥವಾ ಮಾಹಿತಿಯನ್ನ ಪಡಿತಿದ್ದೀವಿ ಅಂತ ಹೇಳ್ತಾ ಇರ್ಬೋದು. ಅದರಲ್ಲೂ ಮುಖ್ಯವಾಗಿ ಕ್ಯಾಶ್ ಕ್ರಾಪ್ಸ್ ಅಂದ್ರೆ ಹೆಚ್ಚು ಹಣವನ್ನ ಪಡೆಯುವಂತಹ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವಂತಹ ರೈತರು ಈಗಾಗಲೇ ಖಾಸಗಿ ವಿಸ್ತರಣಾ ಸೇವೆಯನ್ನ ಪಡಿತಿರಬಹುದು, ಅಥವಾ ಅಂತಹ ರೈತರು ಈ ಒಂದು ವ್ಯವಸ್ಥೆಯನ್ನ ಉಪಯೋಗ ಮಾಡ್ಕೋಬಹುದು. ಅದರಲ್ಲೂ ಚಿತ್ರದುರ್ಗ ಭಾಗದಲ್ಲಿ, ತುಮಕೂರು ಜಿಲ್ಲಾ ಭಾಗದಲ್ಲಿ ದಾಳಿಂಬೆ ಡಾಕ್ಟರ್ಸ್ ಅಂತಾನೆ ಸಹ ಪ್ರಸಿದ್ಧಿ ಹೊಂದಿರೋ ಅನೇಕ ಮಂದಿ ಇದ್ದಾರೆ. ಇದೇನಿದು ದಾಳಿಂಬೆ ಡಾಕ್ಟರು ಅಥವಾ ಕೃಷಿ ಡಾಕ್ಟರು ಅಂತ ಕೇಳ್ತಿದ್ದೀರಾ? ಹೌದು, ಈ ದಾಳಿಂಬೆ ಡಾಕ್ಟರ್ ಏನಪ್ಪಾ ಅಂತಂದ್ರೆ ದಾಳಿಂಬೆ ಬೆಳೆಯೋ ರೈತರ ಹೋಗ್ತಾರೆ, ಅವರಿಗೆ ಯಾವ ಮಾಹಿತಿ ಬೇಕು ಅವರಿಗೆ ತಿಳ್ಕೊಂಡು ಅವರ ಹೊಲದಲ್ಲಿ ತೋಟದಲ್ಲಿರುವ ಸಮಸ್ಯೆಯನ್ನ ಕಂಡಿಡಿದು ಅವರಿಗೆ ಯಾವ ರೀತಿ ನಾವು ಡಾಕ್ಟರ್ ಹತ್ರ ಹೋದಾಗ ನಮಗೆ ಡಾಕ್ಟರ್ ಔಷಧಿಗಳನ್ನ ಬರ್ಕೊಡ್ತಾರೋ ಅದೇ ರೀತಿ ಚೀಟಿಯಲ್ಲಿ ಈ ದಾಳಿಂಬೆ ಡಾಕ್ಟರ್ಗಳು ಔಷಧಿಯನ್ನ ಬರ್ಕೊಡ್ತಾರೆ. ರೈತರು ಅದನ್ನ ಔಷಧಿ ಕೀಟನಾಶಕಗಳನ್ನ ಮಾರುವಂತಹ ಒಂದು ಅಂಗಡಿಗಳಿಗೆ ಹೋಗಿ ತೋರಿಸಿ ಆ ಔಷಧಿಗಳನ್ನ ತಂದು ಹೊಡಿತಾ ಇದ್ದಾರೆ. ಇನ್ನು ಕೆಲವರು ಮಾಹಿತಿ ಕೊಡೋದ್ರ ಜೊತೆಗೆ ಅವರೇ ಔಷಧಿಯನ್ನ ತಗೊಂಡೋಗಿರ್ತಾರೆ, ಅದನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಸೇವಾ ಶುಲ್ಕವನ್ನ ಪಡಿತಾ ಇದ್ದಾರೆ. ಆದ್ರೆ ದಯವಿಟ್ಟು ಯೋಚಿಸಿ, ಇಲ್ಲಿ ಎಚ್ಚರಿಕೆಯಿಂದ ನೀವು ಈ ಒಂದು ನಿರ್ಧಾರಗಳನ್ನ ತಗೋಬೇಕು. ಈ ರೀತಿಯಾಗಿ ನಾವು ಕೃಷಿ ಡಾಕ್ಟರ್ ಅಥವಾ ಅಗ್ರಿಕಲ್ಚರ್ ಡಾಕ್ಟರ್ ಅಂತ ಹೇಳ್ಕೊಂಡು ಬರೋರಾಗಿರ್ಬೋದು, ದಾಳಿಂಬೆ ಡಾಕ್ಟರ್ ಅಂತ ಹೇಳ್ಕೊಂಡು ಬರೋರಾಗಿರ್ಬೋದು, ಅವರ ಹಿನ್ನೆಲೆ ಏನು, ಅವ್ರು ಏನು ಓದಿದ್ದಾರೆ, ಅವರಿಗೆ ನಿಮಗೆ ಸಲಹೆ ಕೊಡುವಂತಹ ಒಂದು ಅನುಭವ ಇದೆಯಾ ಅಥವಾ ವಿದ್ಯಾರ್ಹತೆ ಇದೆಯಾ, ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಅವರಿಗಿದ್ಯಾ ಅಂತ ರೈತರು ತಿಳ್ಕೊಳ್ಳಬೇಕಾಗಿರೋದು ಬಹುಮುಖ್ಯವಾಗಿದೆ. ಯಾಕಂದ್ರೆ ಈ ರೀತಿಯಾದ ಖಾಸಗಿ ಕೃಷಿ ವಿಸ್ತರಣೆ ಸೇವೆಯನ್ನ ನೀಡ್ತೀವಿ ಅಂತ ಹೇಳಿ ರೈತರನ್ನ ಶೋಷಣೆ ಮಾಡ್ತಾ ಇರೋರು ಸಹ ಹೆಚ್ಚಾಗ್ತಾ ಇದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕುರುಡಾಗಿ ಯಾರನ್ನು ನಂಬಬಾರದು. ಈ ದಿನ ನನ್ನ ಅನುಭವಕ್ಕೆ ಬಂದಂತೆ ನಾವು ನೋಡಿದಂತೆ ಎಷ್ಟೋ ಜನ ಇವತ್ತು ತಮ್ಮ ಹೊಲಗಳನ್ನ ಮಾರೋಕಾಗ್ತಾ ಇಲ್ಲ. ಯಾಕೆಂದ್ರೆ ದಾಳಿಂಬೆಗೆ ಅವರು ಔಷಧಿಯನ್ನ ಸಿಂಪರಣೆ ಮಾಡಿ ಮಾಡಿ ದಾಳಿಂಬೆಯಲ್ಲಿ ಉತ್ತಮ ಬೆಳೆಯನ್ನು ತಗೊಳ್ತಾ ಇಲ್ಲ. ಆ ಭೂಮಿಯಲ್ಲಿ ಬೇರೆ ಯಾವುದೇ ಒಂದು ಬೆಳೆಯನ್ನ ಬೆಳೆಯೋಕ್ ಹೋದ್ರೂ ಅವ್ರಿಗೆ ಒಳ್ಳೆ ಇಳುವರಿ ಬರ್ತಾ ಇಲ್ಲ. ಮಣ್ಣಿನ ಫಲವತ್ತತೆಯನ್ನ ಹಾಳು ಮಾಡಿಕೊಂಡ್ರೆ ರೈತರೆ ಅಲ್ಲಿಗೆ ನಿಮ್ಮ ಕೃಷಿ ಮುಕ್ತಾಯವಾದಂತೆಯೇ. ಅದರಿಂದ ನಾವು ಹೆಚ್ಚು ಲಾಭವನ್ನ ಪಡಿಬೇಕು, ಹೆಚ್ಚು ಇಳುವರಿಯನ್ನ ಪಡಿಬೇಕು ಅನ್ನೋ ಆಸೆಯಲ್ಲಿ ನಮ್ಮ ಮಣ್ಣಿನ ಮಣ್ಣಿಗೆ ಏನೆಲ್ಲ ಸಿಂಪರಣೆ ಮಾಡ್ತಾ ಇದ್ದೀವಿ, ಮಣ್ಣಿನ ಫಲವತ್ತತೆ ಏನಾಗ್ತಾ ಇದೆ, ಅದ್ರ ಜೊತೆಗೆ ಆ ಕೃಷಿಯನ್ನ ಮಾಡುವಂತಹ ಪರಿಸರದಲ್ಲಿ ಏನ್ ತೊಂದರೆ ಆಗ್ತಾ ಇದೆ. ಪರಿಸರ ಅಂದ್ರೆ ಕೃಷಿಯನ್ನ ಬೆಳೆಯುವಂತಹ ಜಾಗದಲ್ಲಿ ರೈತನಿಗೆ ಸಹಾಯ ಮಾಡುವಂತಹ ರೈತ ಮಿತ್ರ ಕೀಟಗಳು ಸಹ ಇರ್ತವೆ. ಅತಿಯಾದ ಔಷಧಿ ಸಿಂಪರಣೆಯನ್ನ ಮಾಡೋದ್ರಿಂದ ಈ ಮಿತ್ರ ಕೀಟಗಳು, ಉದಾಹರಣೆಯಾಗಿ ಜೇನುನೊಣ ಇರ್ಬೋದು, ಜೇನುನೊಣ ಅದೇ ತರ ದುಂಬಿಗಳು, ಇವುಗಳನ್ನ ನಾವು ನಾಶ ಮಾಡಿದ್ರೆ ಪರಾಗಸ್ಪರ್ಶ ಕ್ರಿಯೆನೂ ಆಗಲ್ಲ, ನಾವು ಎಷ್ಟೇ ಒಂದು ಪೋಷಕಾಂಶಗಳನ್ನ ಮಣ್ಣಿಗೆ ಗಿಡಕ್ಕೆ ಕೊಟ್ರೇನು ನಾವು ಹಣ್ಣು ಕಾಯಿ ಕಟ್ಟೋದನ್ನ ನೋಡೋದೇ ಇಲ್ಲ. ಹಾಗಾಗಿ ಅದು ಯಾವುದೇ ಒಬ್ರು ತಾನು ಖಾಸಗಿಯಾಗಿ ನಿಮ್ಗೆ ಕೃಷಿ ವಿಸ್ತರಣೆ ಸೇವೆಯನ್ನ ಕೊಡ್ತೀನಿ ಅಂತ ಬಂದ್ರೆ ರೈತರು ಮೊದಲನೇದಾಗಿ ಗಮನಿಸಬೇಕು ಅವರ ವಿದ್ಯಾರ್ಹತೆ ಏನು, ಅವರ ಅನುಭವ ಏನು, ಅವರ ಜ್ಞಾನ ಏನು, ಮತ್ತು ಈಗಾಗಲೇ ಅವರು ಬೇರೆ ರೈತರಿಗೆ ಒಂದು ಸೇವೆಯನ್ನು ಕೊಟ್ಟಿದ್ದರೆ ಆ ರೈತರ ಒಂದು ವಿವರಗಳನ್ನ ಪಡೆದುಕೊಂಡು ನೀವು ಆ ರೈತರನ್ನ ಸಂಪರ್ಕಿಸಬಹುದು. ಈ ರೀತಿ ಖಾಸಗಿಯಾಗಿ ಬಂದು ಒಂದು ಶುಲ್ಕದ ಆಧಾರದ ಮೇಲೆ ನಮಗೆ ಕೃಷಿಯಲ್ಲಿ ಮಾಹಿತಿ ಕೊಡೋಕೆ ಬರ್ತಾ ಇದ್ದಾರೆ. ಇವರಿಂದ ನಿಮ್ಗೆ ಸಹ ಯಾವ ಔಷಧಿಯನ್ನ ಒಡೆದ್ರೆ ನಿಮ್ಮ ಮಣ್ಣಿನ ಫಲವತ್ತತೆ ಹಾಳಾಗತ್ತೆ ಮತ್ತು ಕೃಷಿ ಪರಿಸರ ಹಾಳಾಗತ್ತೆ ಅನ್ನೋದನ್ನ ನೋಡಿ ಜಾಣ್ಮೆಯಿಂದ ನೀವು ಈ ಒಂದು ಖಾಸಗಿ ಕೃಷಿ ವಿಸ್ತರಣ ಸೇವೆಯನ್ನ ಪಡೆಯಬೇಕಾಗಿದೆ. ಇವತ್ತು ಈ ಒಂದು ವಿಚಾರ ಪ್ರಸ್ತುತ ಯಾಕೆ ಇದೆ ಅಂದ್ರೆ, ತುಂಬಾ ಕಡೆಗಳಲ್ಲಿ ಅದರಲ್ಲೂ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇರೋರು, ಅಡಿಕೆ ಬೆಳೆಯೋರಿರ್ಬೋದು, ತೆಂಗು ಬೆಳೆಯೋರಿರ್ಬೋದು, ಮತ್ತು ಈ ದಾಳಿಂಬೆ ಬೆಳೆ ಬೆಳೆಯೋರಿರ್ಬೋದು, ಇಂಥ ಕಡೆಗಳಲ್ಲಿ ಈ ಖಾಸಗಿ ಕೃಷಿ ವಿಸ್ತರಣೆ ಮಾಡುವಂತಹ ಜನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು ಒಂದು ಕಡೆ ತೊಂದರೆನೂ ಆಗ್ಬೋದು, ಇನ್ನೊಂದ್ ಕಡೆ ಅನುಕೂಲನೂ ಆಗ್ಬೋದು. ಅಡಿಕೆ ಯಾವ ರೀತಿ ನಮ್ಮನ್ನ ಆವರಿಸ್ಕೊಂತಾ ಇದೆ ಅಂದ್ರೆ, ಮುಂದೊಂದು ದಿನ ನಾವು ಹೊಟ್ಟೆಗೆ ಏನ್ ತಿನ್ಬೇಕಪ್ಪ, ನಮಗೆ ತಿನ್ನೋಕೆ ಏನು ಇಲ್ಲ ಅಂತ ನಾವೆಲ್ಲರೂ ಯೋಚನೆ ಮಾಡುವಂತ ಪರಿಸ್ಥಿತಿ ಬರಬಹುದು. ಅಡಿಕೆ ಬೆಳೆಬೇಕು ಅಂತೇಳಿ ರೈತರು ಜೋಳದ ಹೊಲವನ್ನ ತೆರವುಗೊಳಿಸ್ತಾ ಇದ್ದಾರೆ, ಭತ್ತದ ಹೊಲವನ್ನ ತೆರವುಗೊಳಿಸ್ತಾ ಇದ್ದಾರೆ, ಧಾನ್ಯಗಳೇನ್ ಬೆಳೀತಾ ಇದ್ರು, ಹಲಸಂದೆ ಇರ್ಬೋದು, ಶೇಂಗಾ ಇರ್ಬೋದು, ಹುರುಳಿಕಾಳು ಇರ್ಬೋದು, ಆ ಎಲ್ಲವನ್ನ ಮರೆತು ಆ ಹೊಲಗಳಲ್ಲಿ ರೈತರು ಇವತ್ತು ಅಡಿಕೆ ಬೆಳೆಯೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಲಾಭ ಹೆಚ್ಚು ಬರುತ್ತೆ ಅಂತ. ಇದನ್ನ ನಾವು ನೋಡ್ಕೊಂಡಂತಹ ಕೆಲವು ಜನಗಳು, ನಾವು ಖಾಸಗಿಯಾಗಿ ಕೃಷಿ ವಿಸ್ತರಣೆ ಸೇವೆಯನ್ನ ಕೊಡ್ತೀವಿ, ನಾವು ಕೃಷಿ ಡಾಕ್ಟರ್ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಇರಿ, ಇದು ತಪ್ಪಲ್ಲ. ಆದ್ರೆ ನೀವು ಯಾವ ಒಂದು ಖಾಸಗಿ ವ್ಯಕ್ತಿಯಿಂದ ಕೃಷಿಗೆ ಸಂಬಂಧಪಟ್ಟ ಸಲಹೆಯನ್ನ ಪಡಿಬೇಕು ಅನ್ನೋದನ್ನ ಜಾಣ್ಮೆಯಿಂದ ನಿರ್ಧಾರ ಮಾಡಿ ಲಾಭ ಮಾಡ್ಕೋಬೇಕು ಅಂತ ಹೇಳ್ಕೊಂತೀನಿ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ರೈತ ಉತ್ಪಾದಕ ಕಂಪನಿ, ಕೃಷಿಯಲ್ಲಿ ಖಾಸಗಿ ವಿಸ್ತರಣೆ ಮತ್ತು ಮಾರುಕಟ್ಟೆ ಆಧಾರಿತ ಕೃಷಿ ಕುರಿತು ಇರುವಕ್ಕಿ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಶಿಕಲಾ ಎಸ್ಜಿ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ. ಕಾಡಿನಿಂದ ಎಲ್ಲ ಕ್ಷೇಮ, ಕಾಡಿನಿಂದಲೇ ಜಗದ ಜೀವ ಕೋಟಿ